ವರನಾರದ ನಾರಾಯಣ ಸ್ವರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಸ್ಮರಣ ನಂದಾನು ಭವಮಂಗಲ ವರನಾರದ ನಾರಾಯಣ ಭವಮಂಗಲ ವರನಾರದ ನಾರಾಯಣ ಭವಮಂಗಲ ವರನಾರದ ನಾರಾಯಣ ಭವಮಂಗಲ ವರನಾರದ ಶರದಿ ಭವಮಂಗಲ ವರನಾರದ ಸಕಲ ಲೋಕ ಮುನಕು ತಕುರುವನು ಸದಾ ನೇನದೊಡನು ಚು ಹರಿಯೋ ಸಕಲ ಲೋಕ ಮುನಕು ತಕುರುವನು ಸದಾ ನೇನದೊಡನು ಚು ಹರಿಯೋ ಸಕಲವೂ ಬಾಬಾ ಮುಗಲ್